ಕಾಲ ಭಿಕ್ಷೆಯ ನೀಡುವ ಗುರು, ದೇವನೆಡೆಗೆ ಕರೆದೊಯ್ಯುವ ಗುರು, ಬದುಕಿಗೆ ಆದರೆ ನೀಡುವ ಗುರು. ಗುರುವನು ತೋರಿದ ದೈವಗೆ ನನಿಸುವೆ, ಆತನ ಕರುಣೆಗೆ ರೂಢಿಯಾಗಿರುವೆ, ಆತನ ಪೂಜೆಯನ್ನು ದಿನ ಮಾಡುವೆ, ಚೈತನ್ಯದಾಸನ ಕೊಡೆಯೆಂದು ಬೇಡುವೆ. ಆತನ ಪೂಜೆಯ ಅನುದಿನ ಮಾಡುವೆ, ಚೈತನ್ಯದಾಸನ ಕೊರೆಯೆಂದು ಬೇಡುವೆ. ಚೈತನ್ಯದಾಸನ ಕೊರೆಯೆಂದು ಬೇಡುವೆ.